ಮೂವತ್ತೈದಕ್ಕೆ. ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮ ರೈತ್ನ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ವಿಷಯ: ನೀವು ಸೇವಿಸುವ ತಂಬಾಕು ನಿಮ್ಮ ಮನೆಯವರನ್ನು ಅನಾಥರನ್ನಾಗಿಸುತ್ತದೆ, ಇಂದೇ ಈಗಲೇ ಇದನ್ನು ಬಿಟ್ಟು ಬಿಡಿ. ಭಾಗವಹಿಸಲಿದ್ದಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಹಾನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಪೇಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆಯನ್ನು ಕೇಳುವಿರಿ. ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ನೀವು ಸೇವಿಸುವ ತಂಬಾಕು ನಿಮ್ಮ ಮನೆಯವರನ್ನ ಅನಾಥರನ್ನಾಗಿ ಮಾಡುತ್ತದೆ, ಇಂದೇ ಈಗಲೇ ಇದನ್ನ ಬಿಟ್ಟು ಬಿಡಿ ಕುರಿತು ಎರಡನೇ ಭಾಗದ ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಈ ತಂಬಾಕು, ಮದ್ಯ, ಜೂಜು ಇತ್ಯಾದಿ ಕೆಟ್ಟ ವ್ಯಸನಗಳೆಲ್ಲ ಇತ್ತೀಚೆಗೆ ಬಂದದ್ದೋ ಇಲ್ಲ ಹಿಂದಿನ ಕಾಲದಿಂದಲೂ ಇತ್ತೋ ಅಂತೀನಿ. ಇದು ಇವತ್ತು ಹುಟ್ಟಿದ್ದಲ್ಲ ಜಯಮ್ಮ, ತುಂಬಾ ಪುರಾತನ ಕಾಲದಿಂದಲೂ ಇಂತಹ ಅಭ್ಯಾಸಗಳು ಎಲ್ಲಾ ಸಮಾಜದಲ್ಲೂ ಇದ್ದೇ ಇವೆ. ಅದರ ರೂಪಗಳು ಬೇರೆ ಬೇರೆ ಇರಬಹುದು, ಆದರೆ ಅದು ಉಂಟು ಮಾಡುವ ಪರಿಣಾಮಗಳು ಮಾತ್ರ ಕೆಟ್ಟದ್ದು ಅನ್ನೋದಂತೂ ಸತ್ಯ. ಸಾ ಸತ್ಯ ಅಂದ್ರೆ ಇದು ಒಂಥರ ಪಿತ್ರಾರ್ಜಿತ ಆಸ್ತಿ ಇದ್ದಂಗೆ ಎನ್ನಬಹುದು. ಅದಕ್ಕೆ ನಾವು ಕೂಡ ಅದನ್ನ ಚೆನ್ನಾಗಿ ಉಳಿಸಿ ಬೆಳೆಸ್ಕೊಂಡು ಬಂದಿದೀವಿ. ಹಿರಿಯರ ಅಭ್ಯಾಸ ಹವ್ಯಾಸಗಳನ್ನ ಬಿಟ್ಕೊಡಕ್ಕಾಗತ್ತಾ? ಆಗ್ತಾ ಇರೋದು ಇದೇ ತಾನೆ. ನಮ್ಮ ಪೂರ್ವಿಕರು ಒಳ್ಳೆಯ ಆಚಾರ ವಿಚಾರ ನಡವಳಿಕೆಯನ್ನು ಬಿಟ್ಟು ಇಂಥದ್ದನ್ನ ಅನುಸರಿಸುತ್ತೀವಿ ನೋಡಿ. ಒಳ್ಳೆಯದಕ್ಕಿನ್ನ ಕೆಟ್ಟದ್ದು ಹೆಚ್ಚು ಆಕರ್ಷವಾಗಿ ಕಾಣುತ್ತೆ. ಉತ್ತಮ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಕ್ಕೆ ಹೆಚ್ಚು ಪ್ರಯತ್ನ ಮಾಡಬೇಕು, ಕೆಟ್ಟದ್ದು ಸುಲಭವಾಗಿರುತ್ತಲ್ವಾ? ಈ ತಂಬಾಕು ಅನ್ನೋದು ಯಾವ ರೀತಿಯಿಂದ ನೋಡಿದ್ರು ಕೂಡ ತುಂಬಾ ಅಪಾಯಕಾರಿ. ದೈಹಿಕವಾಗಿ ಮಾನಸಿಕವಾಗಿ ಇದು ಉಂಟು ಮಾಡುವ ತೊಂದರೆಗಳು ಒಂದೆರಡಲ್ಲ. ತಂಬಾಕಿನಲ್ಲಿ ಬರೀ ಕೆಟ್ಟದ್ದೇ ತುಂಬಿದೆ, ಇಲ್ಲ ಆರೋಗ್ಯಕ್ಕೆ ಏನಾದ್ರೂ ಅಷ್ಟೋ ಇಷ್ಟೋ ಒಳ್ಳೇದಾಗೋದು ಇದೆಯಾ ಡಾಕ್ಟ್ರೆ? ಎಂತ ಪ್ರಶ್ನೆ ಕೇಳಿರಿ ಶಿವಣ್ಣ. ಬೆಂಕಿಯಲ್ಲಿ ತಂಪಾಗಿರುತ್ತ ಅಂದಂಗಾಯ್ತು. ಇದರಲ್ಲಿ ಸುಮಾರು 4-5 ಸಾವಿರ ರಾಸಾಯನಿಕಗಳಿವೆ. ಅದರಲ್ಲೂ ಸುಮಾರು 40 ರಾಸಾಯನಿಕಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ತೊಂದರೆ ಕೊಡುತ್ತಂತೆ ಅನ್ನೋದು ಗೊತ್ತಾ? ಆದ್ರೂ ಅಂತದ್ದು ಏನಿದೆ ಇದರಲ್ಲಿ, ಅದನ್ನ ಉಪಯೋಗಿಸಿದಾಗ ಮನಸ್ಸಿಗೆ ಒಳ್ಳೆ ಒಂಥರಾ ಸಂತೋಷ ಕೊಡುತ್ತಲ್ಲ, ಮತ್ತೆ ಇದೆಂಗೆ ಡಾಕ್ಟ್ರಮ್ಮ? ಇಂತಹ ಕೆಟ್ಟ ವಸ್ತುಗಳು ಹಾಗೇನೆ ಜಯಮ್ಮ, ಮೆದುಳಿಗೆ ಒಂಥರಾ ಪ್ರಚೋದನೆ ಕೊಡ್ತವೆ. ಆ ತಕ್ಷಣಕ್ಕೆ ಅದು ಮನಸ್ಸು ಮತ್ತು ದೇಹಕ್ಕೆ ಒಂದು ಬಗೆಯ ಸುಖ ಕೊಡುತ್ತೆ ನಿಜ, ಆದ್ರೆ ಅದರಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳು ಮಾತ್ರ ಬೇಗ ತಿಳಿಯಲ್ಲ. ಮನುಷ್ಯ ಸಮಾಜ ಜೀವಿ, ಇಲ್ಲಿನ ಎಲ್ಲಾ ವಿಷಯಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವೆ ಅನ್ನೋದನ್ನ ಕೇಳಿದೀನಿ. ಈ ತಂಬಾಕು ಸೇವಿಸುವ ಅಭ್ಯಾಸ ಕೂಡ ಹೀಗೆ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ ಅಲ್ವಾ ಡಾಕ್ಟ್ರೆ? ಹೌದು ಶಿವಣ್ಣ, ಈಗ ನೀವೇ ನೋಡಿ, ಯಾರ್ಯಾರಿಗೋ ಬೀಡಿ ಹಚ್ಚೋಕೋಗಿ ಕೊನೆಗೆ ನೀವೇ ಬೀಡಿ ಸೇದೋದು ಕಲುತ್ರಿ. ಬೇರೆಯವರಿಗೆ ಹೆಣ್ಣು ತೋರ್ಸೋಕೋಗಿ ನೀವೇ ಮದುವೆ ಆದಂಗಾತು. ನಾನು ಕೂಡ ನನ್ನ ಸ್ನೇಹಿತೆ ಸಹವಾಸದಿಂದಲೇ ಈ ಗುಟ್ಕಾ ಹಾಕೋ ಅಭ್ಯಾಸ ಕಲ್ತಿದ್ದೆ. ಸ್ನೇಹಿತರು ಒಳ್ಳೆಯವರಾಗಿದ್ರೆ ಸರಿ ಆಗುತ್ತೆ, ಇಲ್ಲಾಂದ್ರೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನಂಗಾಗುತ್ತೆ. ಎಲ್ಲೋ ಯಾವುದೋ ಕಾರ್ಯಕ್ರಮ ಪ್ರವಾಸ ಅಂತ ಒಟ್ಟಿಗೆ ಸೇರಿದಾಗ ಇದೆಲ್ಲ ಕಲಿಯೋದೇ ಜಾಸ್ತಿ ಡಾಕ್ಟ್ರಮ್ಮ. ಇಂತಹ ಸಂದರ್ಭದಲ್ಲಿ ದಾರಿ ತಪ್ಪೋದಿಕ್ಕೆ ಸಾಕಷ್ಟು ಅವಕಾಶಗಳಿರ್ತವೆ. ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕು ನೋಡಿ. ಅಯ್ಯೋ, ನನ್ನ ಸ್ನೇಹಿತ ಒಬ್ಬ ಇಂತಹ ಸಹವಾಸ ಮಾಡಿನೇ ಇದನ್ನೆಲ್ಲ ಕಲ್ತಿದ್ದು. ಎಲ್ಲೋ ಹೋಗಿದ್ದಾಗ ಯಾರೋ ಒಬ್ಬ ಗೆಳೆಯ ಬೇಡ ಬೇಡ ಅಂದ್ರು ಬಾಯಿಗೆ ತುರ್ಕಿ ರೂಢಿ ಮಾಡಿಸ್ಬಿಟ್ಟ. ಇಂಥವರನ್ನ ಸ್ನೇಹಿತರು ಅಂದೇ ಹೋದ್ರೂ ಆಗುತ್ತೆ, ಒಂಥರ ಹಿತಶತ್ರುಗಳು. ಇದ್ರಿಂದ ಅವ್ರಿಗೇನು ಸಿಗುತ್ತೋ ಗೊತ್ತಿಲ್ಲಪ್ಪ. ಏನ್ ಮಾಡ್ತೀರಾ, ಸಮಾಜದಲ್ಲಿ ಇಂಥವ್ರೇ ಜಾಸ್ತಿ. ಅವರು ಒಳ್ಳೆಯವರಲ್ಲ ಅಂತ ಇನ್ನೊಬ್ರು ಸ್ನೇಹ ಮಾಡಿದ್ರೆ ಇವರು ಅವ್ರಿಗಿಂತ ಡೇಂಜರ್. ಬೆಂಕಿಯಿಂದ ಬಾಂಡ್ಲಿಗೆ ಬಿದ್ದಂಗ ಆತು, ಮುತ್ತಿನ ಅಂತ ಮಾತಾಡಿ ದಾರಿ ತಪ್ಪಿಸ್ಬಿಡ್ತಾರೆ. ಇದಕ್ಕಿಂತ ಮುಖ್ಯವಾಗಿ ಮನೆಯಲ್ಲೇ ದೊಡ್ಡವರಿಗೆ ಇಂತಹ ಅಭ್ಯಾಸಗಳಿದ್ರೆ ಚಿಕ್ಕವರು ಬೇಗ ಕಲಿತಾರೆ. ಅದಕ್ಕೆ ಮಕ್ಕಳು ಎದುರಿಗೆ ದೊಡ್ಡವರು ಎಚ್ಚರಿಕೆಯಿಂದ ನೋಡ್ಕೋಬೇಕು. ನಾವು ಏನ್ ಮಾಡ್ತೀವೋ ಅದರಿಂದ ಮಕ್ಕಳು ಬೇಗ ಪ್ರಭಾವಿತರಾಗ್ತಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅನ್ನೋದು ಸುಳ್ಳಲ್ಲ. ಅಂಗಡಿಯಿಂದ ಇಂಥದನ್ನ ತರಿಸಿಕೊಳ್ಳೋದು, ಮಕ್ಕಳೆದುರಿಗೆ ಯಾವಾಗ್ಲೂ ಇದನ್ನ ಬಳಸೋದು ಮಾಡಿದ್ರೆ ಇನ್ನೇನಾಗುತ್ತೆ? ದೊಡ್ಡವರು ಅನ್ನಿಸ್ಕೊಂಡವರಿಗೆ ಸ್ವಲ್ಪ ಪ್ರಜ್ಞೆ ಇರಬೇಕು. ಯಾರ ದೊಡ್ಡವರು ಏನ್ ಕತಿಯೋ, ದೊಡ್ಡವರು ಅನ್ನಿಸ್ಕೊಂಡವರು ಮಾಡ್ತಾ ಇರೋ ಗನಂದಾರಿ ಕೆಲ್ಸನು ನೋಡ್ತಾ ಇಲ್ವಾ ನಾವು? ನಿಜ ಡಾಕ್ಟ್ರಮ್ಮ, ಅದರಲ್ಲೂ ಕೆಲವು ಅವಿವೇಕಿಗಳಿಗೆ ನಾವಿರೋ ಸ್ಥಾನ ಯಾವುದು, ಸಾರ್ವಜನಿಕ ಸ್ಥಳದಲ್ಲಿ ತಮ್ಮ ನಡವಳಿಕೆ ಹೇಗಿರ್ಬೇಕು ಅನ್ನೋ ಸಣ್ಣ ತಿಳುವಳಿಕೆನೂ ಇರೋದಿಲ್ಲ. ಹೌದು ಜಯಮ್ಮ, ಪ್ರಪಂಚದಲ್ಲಿ ಎಂತೆಂಥವರೆಲ್ಲ ಮೆರೆದು ಹೇಳೋಕೆ ಹೆಸರಿಲ್ದಂತೆ ಹೋಗಿದ್ದಾರೆ. ಇಂಥವ್ರು ತಾವು ಕೊನೆವರೆಗೂ ಹಿಂಗೆ ಇದ್ದು ಮೆರೆತಿವೆ ಅಂದ್ಕೊಂಡಿರ್ತಾರೆ. ಚಕ್ರ ತಿರುಗುತ್ತೆ ಅಂತ ಗೊತ್ತಿಲ್ಲ ಇವರಿಗೆ. ಅವ್ರ ಸುದ್ದಿ ಬಿಡಿ, ಸಿನಿಮಾ ಟಿವಿ ಧಾರಾವಾಹಿ ಮುಂತಾದ್ರಲ್ಲಿ ಇಂಥ ದೃಶ್ಯಗಳಿದ್ರಂತೂ ಅದನ್ನ ನೋಡಿ ಯುವಕರು ಮಕ್ಕಳು ಇದನ್ನ ಕಲಿಯೋ ಸಾಧ್ಯತೆ ಇನ್ನೂ ಜಾಸ್ತಿ. ಅದರಲ್ಲೂ ಕೆಲವು ದೊಡ್ಡ ದೊಡ್ಡ ಸಿನಿಮಾ ನಟರು, ಆಟಗಾರರು ತಂಬಾಕು ಜೂಜು ಮುಂತಾದ ಜಾಹೀರಾತುಗಳಲ್ಲಿ ಅಭಿನಯಿಸಿ ಅದರಲ್ಲೂ ಅವ್ರ ಸ್ಟೈಲ್ ನೋಡ್ಬೇಕು. ಅಯ್ಯೋ ಏನಾಗಿತ್ತೋ ಕಾಣೆ ಕಣವ ಇವಕ್ಕೆ, ಇಂಥ ದುಡ್ಡಿನಲ್ಲಿ ಹೊಟ್ಟೆ ಒರಿಬೇಕಾ? ತಾವು ಕೆಡ್ತವೆ ಜನರನ್ನು ಕೆಡಿಸ್ತವೆ. ಅವ್ರ್ಯಾಕೆ ಕೆಡ್ತಾರೆ, ಸುಮ್ನೆ ಆ ರೀತಿ ಅಭಿನಯಿಸ್ತಾರೆ ಅಷ್ಟೇ. ಅವ್ರಿಗೇನು ಆ ರೀತಿ ಮಾಡಿ ತೋರಿಸಿದ್ದಕ್ಕೆ ದುಡ್ಡು ಸಿಗುತ್ತೆ, ಆದ್ರೆ ನಮಗೇನ್ ಸಿಗುತ್ತೆ? ಅದೇ 101 ಕಾಯಿಲೆ ಬರ್ತವೆ ನೋಡಿ. ನಮ್ ಜನಕ್ಕೆ ಅದರ ಅರಿವಿರಬೇಕು. ಆದ್ರೂ ದೊಡ್ಡವರು ಅನ್ನಿಸ್ಕೊಂಡು ಇವರಿಗೆ ದುಡ್ಡಿಗಾಗಿ ಇಂಥದ್ದನ್ನ ಮಾಡಬಾರ್ದು ಅನ್ನೋ ಜವಾಬ್ದಾರಿ ಇರಬೇಕು ಅಲ್ವಾ ಮೇಡಮ್ನವ್ರೆ? ಅದನ್ನ ಅವ್ರು ಯೋಚನೆ ಮಾಡ್ಬೇಕು ಜಯಮ್ಮ. ಇಂತಹವರಲ್ಲೂ ಕೆಲವು ಜನ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಅರಿವು ಇರುವವರು ಇಂತಹ ಜಾಹೀರಾತುಗಳಲ್ಲಿ ನಟನೆ ಮಾಡೋದಿಲ್ಲ. ಇಂತಹ ಕೆಲವು ಉತ್ಪನ್ನಗಳನ್ನ ತಯಾರು ಮಾಡೋದು ಮಾರಾಟ ಮಾಡೋದು ನಿಷೇಧ ಮಾಡಿದಾರಂತೆ. ಆದ್ರೂ ಕೂಡ ಇದೆಲ್ಲ ಮತ್ತೆ ಮತ್ತೆ ಸಿಗ್ತಾನೆ ಇರುತ್ತಲ್ಲ, ಇದೆಂಗ್ ಡಾಕ್ಟ್ರೆ? ಸರ್ಕಾರ ಏನೋ ನಿಷೇಧ ಮಾಡಿದೆ, ಆದ್ರೆ ಅದು ಬೇರೆ ರೂಪದಲ್ಲಿ ಮತ್ತೆ ಮಾರ್ಕೆಟ್ಗೆ ಬರ್ತವೆ. ಓದೆಯ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿಲಿ ಅಂದಂಗೆ. ಸರ್ಕಾರ ಚಾಪೆ ಕೆಳಗೆ ತೂರಿದ್ರೆ ಇದನ್ ತಯಾರು ಮಾಡೋರು ರಂಗೋಲೆ ಕೆಳಗೆ ತೂರ್ತಾರೆ. ಅವರಿಗೆ ತಮ್ಮ ವ್ಯಾಪಾರ ಲಾಭವೇ ದೊಡ್ಡದು, ಏನ್ ಮಾಡೋದು? ಅವರು ಏನಾದ್ರೂ ಮಾಡ್ಕೊಂಡ್ಲಿ, ನಮ್ಮ ಎಚ್ಚರಿಕೆ ನಮ್ ಕೈನಲ್ಲಿ ಇರ್ಬೇಕು. ಇದು ಆರೋಗ್ಯಕ್ಕೆ ಹಾನಿಕರ ಅನ್ನೋದನ್ನ ಬೂತ್ ಕನ್ನಡಿ ಹಿಡಿದು ನೋಡ್ಬೇಕು. ಅಷ್ಟು ಸಣ್ಣ ಅಕ್ಷರದಲ್ಲಿ ಬರ್ದಿರ್ತಾರೆ. ಅವ್ರ ಉತ್ಪನ್ನದ ಹೆಸರು ಮಾತ್ರ ಊರಗ್ಲ ಇರ್ತಿತ್ತೆ ಡಾಕ್ಟ್ರಮ್ಮನರೆ. ಸಮಾಜದಲ್ಲಿ ಕೆಟ್ಟ ಜನರೇ ನೋಡೋರ ಕಣ್ಣಿಗೆ ಒಳ್ಳೆಯವರಾಗಿ, ಕುತಂತ್ರಿಗಳು ಬುದ್ಧಿವಂತರಾಗಿ, ಅಯೋಗ್ಯರು ಯೋಗ್ಯರಾಗಿ ಕಾಣ್ತಾರಲ್ಲ, ಇದು ಕೂಡ ಅದೇ ರೀತಿ. ಯಾಕೆ ಅಂದ್ರೆ ಅಂಥವ್ರು ತಮ್ಮನ್ನು ತಾವು ಹೆಂಗಾರ ಮಾಡಿ ಆತರ ಬ್ರಾಂಡ್ ಮಾಡ್ಕೊಳ್ತಾರೆ. ಅಂಥವರಿಂದ ಸಮಾಜ ದೇಶಕ್ಕೂ ಕೆಡುಗು, ಇಂಥ ಕೆಟ್ಟ ಉತ್ಪನ್ನಗಳಿಂದ ಜನರ ಆರೋಗ್ಯಕ್ಕೂ ಕೆಡುಗು. ನಮ್ಮ ದೇಹನ ಪ್ರತಿಯೊಂದು ಅಂಗಗಳ ಮೇಲೂ ಕೂಡ ಈ ತಂಬಾಕು ಒಂದಲ್ಲ ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ. ಇದರಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತಾರಲ್ಲ, ಅದು ನಿಜವಾ ಡಾಕ್ಟ್ರಮ್ಮ? ಅದರಲ್ಲಿ ಅನುಮಾನ ಏನು? ಪ್ರತಿ ದಿನವೂ ನೋಡಲ್ವಾ ನಾವು, ಇವತ್ತಲ್ಲ ಯಾವತ್ತಿನಿಂದಲೂ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಇದರಿಂದ ಪ್ರತಿದಿನ ನರಳುತ್ತಾ ಇದ್ದಾರೆ. ಆದ್ರೆ ಯಾವತ್ತೂ ಕೂಡ ತಂಬಾಕು ಉಪಯೋಗಿಸ್ತಾ ಇದ್ದವರಿಗೂ ಕೂಡ ಕ್ಯಾನ್ಸರ್ ಬರುತ್ತಲ್ಲ, ಇದಕ್ಕೇನ್ ಹೇಳ್ತೀರಾ ಡಾಕ್ಟ್ರೆ? ನೀವ್ ಹೇಳೋದು ಕೂಡ ಸತ್ಯನೇ ಇದೆ. ಆದ್ರೆ ಬೇರೆಯವರಿಗೆ ಹೋಲಿಸಿದರೆ ತಂಬಾಕು ಸೇವನೆಯಲ್ಲಿ ಕ್ಯಾನ್ಸರ್ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ. ಈ ಅಭ್ಯಾಸ ಇಲ್ದವರಿಗೂ ಕ್ಯಾನ್ಸರ್ ಬರುತ್ತೆ ಬಿಡು ಅಂತ ಹೇಳಿ ಈ ಅಭ್ಯಾಸನ ಮುಂದುವರಿಸೋದು ತಪ್ಪು. ಒಂದಲ್ಲ ಅಂತ ಅನೇಕ ತರದ ಕ್ಯಾನ್ಸರ್ ಕಾಯಿಲೆಗಳು ಇದರಿಂದ ಬರುತ್ತಂತೆ. ಹೌದಾ ಡಾಕ್ಟ್ರಮ್ಮ? ನಿಜ ಜಯಮ್ಮ. ಗಂಟಲು, ಬಾಯಿ, ಕರುಳು, ಮೂಗು, ಅನ್ನನಾಳ, ಹೊಟ್ಟೆ, ಮೂತ್ರಕೋಶ, ಗರ್ಭಕೋಶ, ಶ್ವಾಸಕೋಶ, ಮೂತ್ರನಾಳ, ಹೀಗೆ 10 ಹಲವು ರೀತಿಯ ಕ್ಯಾನ್ಸರ್ಗಳು ತಂಬಾಕಿನಿಂದ ಬರುತ್ತವೆ. ಅಬ್ಬಬ್ಬಬ್ಬಬ್ಬಬ್ಬ, ಕ್ಯಾನ್ಸರ್ನಲ್ಲಿ ಎಷ್ಟೊಂದು ಬೇರೆ ಬೇರೆ ತರ ಬ್ರ್ಯಾಂಡ್ ಇದಾವೆ. ಬೇರೆ ಬೇರೆ ಬ್ರ್ಯಾಂಡ್ನ ಬೀಡಿ, ಸಿಗರೇಟು, ಗುಟ್ಕಾ, ಪಾನ್ ಪರಾಗು, ಜರ್ದಾ ಕಂಪನಿ ಇದ್ದಂಗೆ ಇದರಲ್ಲೂ ಬೇರೆ ಬೇರೆ ಬ್ರ್ಯಾಂಡು. ಅದು ನಿಜ ಕಣಪ್ಪ. ಮೇಲಾಗಿ ಈ ಕಾಯಿಲೆಯಿಂದ ಆಗುವ ಮಾನಸಿಕ, ದೈಹಿಕ ಹಿಂಸೆ, ಆರ್ಥಿಕ ನಷ್ಟ, ರೋಗಿ, ಅವನ ಮನೆಯವರು, ಸಂಬಂಧಿಕರಿಗೂ ಆಗುವ ತೊಂದರೆಗಳು ಒಂದೆರಡಲ್ಲ ಗೊತ್ತಾ? ಪಾಪ, ಆ ಪಾಡು ಯಾರಿಗೂ ಬೇಡ ಡಾಕ್ಟ್ರಮ್ಮ. ಅಂತ ರೋಗಿಗಳನ್ನ ನಾವೇ ನೋಡಿದೇವಲ್ಲ, ನೆನಪು ಮಾಡ್ಕೊಂಡ್ರೆ ತುಂಬಾ ಮನಸ್ಸಿ ಬೇಜಾರಾಗುತ್ತೆ. ಒಂದ್ಸಾರಿ ಈ ಕಾಯಿಲೆ ಬಂದ್ರೆ ಉಳಿಸೋದು ಭಾರಿ ಕಷ್ಟ. ಅದಕ್ಕೆ ಕಾಯಿಲೆ ಬರುವ ಮೊದಲೇ ಎಚ್ಚರಿಕೆ ವಹಿಸ್ಬೇಕು. ನೀವ್ ಹೇಳೋದು ನಿಜ ಡಾಕ್ಟ್ರೆ. ಇಲ್ಲಾಂದ್ರೆ ಕಳ್ಳರೆಲ್ಲ ಬಾಚಿಕೊಂಡು ಹೋದ್ಮೇಲೆ ಮನೆ ಬಾಗಿಲಾಕಿದಂಗಾಗತ್ತೆ. ವಿಜ್ಞಾನ ಮುಂದುವರೆದಿದೆ. ಈ ವಿಷಯದಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಹಂಗಂತ ಔಷಧಿ ಇದೆ ಅಂತ ಕಾಯಿಲೆ ತಂದ್ಕೋಬಾರ್ದು. ಓ ಮತ್ತೆ ಲಾಳ ಐತೆ ಅಂತ ಕುದುರೆಯ ತಗೊಂಡಂಗೆ. ತಂಬಾಕು ಸೇವನೆಯಿಂದ ನಮ್ಮ ಹೃದಯಕ್ಕೆ ತುಂಬಾ ತೊಂದರೆ ಆಗುತ್ತೆ ಅನ್ನೋದು ನಿಜವಾ ಡಾಕ್ಟ್ರಮ್ಮ? ಹೌದು ಜಯಮ್ಮ. ನಮ್ಮ ಹೃದಯ ಇರೋದು ಒಳ್ಳೆಯ ಗಾಳಿಯನ್ನ ಸೇವನೆ ಮಾಡಿ ನಮಗೆ ಶಕ್ತಿಯನ್ನು ಕೊಡಕಂತೇನೆ. ಹುಟ್ಟಿದಾಗ ಅಲ್ಲಿ ನಿರ್ಮಲತೆಯನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಬೆಳೀತಾ ಬೆಳೀತಾ ಎಲ್ಲಾ ರೀತಿಯ ವಿಷಾನ ನಾವು ಅದರಲ್ಲಿ ತುಂಬುತ್ತಾ ಹೋಗ್ತೀವಿ. ನನ್ನ ಹೃದಯದಲ್ಲಂತೂ ಒಳ್ಳೆಯ ಗಾಳಿಗೆ ಜಾಗವೇ ಇಲ್ಲ, ಬರೀ ಹೊಗೆಯಿಂದನೇ ತುಂಬ ಹೋಗೈತೆ. ನನ್ನ ಜನ್ಮಕ್ಕಿಷ್ಟು. ಇಂತಹ ಅಭ್ಯಾಸಗಳಿಂದ ನಮ್ಮ ಹೃದಯ ಇನ್ನಿಲ್ಲದಷ್ಟು ಕಷ್ಟಪಡುತ್ತೆ, ಪ್ರತಿ ಕ್ಷಣ ಜರ್ಜರಿತವಾಗಿ ಹೋಗುತ್ತೆ. ನಮ್ಮ ಹೃದಯ ತನ್ನಷ್ಟಕ್ಕೆ ತಾನೇ ಅಳುತ್ತೋ ಏನೋ. ನಮಗಾಗಿ ಪ್ರತಿ ಕ್ಷಣ ಪುರುಸತ್ತಿಲ್ಲದೆ ದುಡಿಯ ಹೃದಯವನ್ನ ನಾವೇ ಪ್ರೀತಿಸಿಲ್ಲ ಅಂದ್ರೆ ನಾವಿನ್ಯಂತ ಮನಸ್ಸು ಹೇಳಿ. ತಂಬಾಕಿನಿಂದ ನಮ್ಮ ಹೃದಯದ ಬಡಿತ ಏರುಪೇರಾಗ್ತದೆ. ಸಣ್ಣ ಸಣ್ಣ ಕೆಲಸಕ್ಕೂ ವಿಪರೀತ ಆಯಾಸ ಆಗುತ್ತೆ. ಅದಕ್ಕೆ ಏನಪ್ಪ, ನನ್ನ ಗುಂಡಿಗೆ ಯಾವಾಗ್ಲೂ ಧಡ್ಕ ಧಡ್ಕ ಧಡ್ಕ ಧಡ್ಕ ಅಂತ ಒಳ್ಳೆ ಹಿಟ್ಟಿನ ಮಿಳ್ಳಿನ ಬೆಲ್ಟ್ ಶಬ್ದ ಮಾಡುತ್ತಲ್ಲ, ಆ ತರ ಶಬ್ದ ಮಾಡೋದು. ಇದನ್ನ ಉಪಯೋಗಿಸೋದ್ರಿಂದ ನಮ್ಮ ರಕ್ತದಲ್ಲಿ ಅದೆಂತದ ಕೋಳಿ ಸಾರ್ ಜಾಸ್ತಿ ಆಗತ್ತೆ ಅಂತಾರಲ್ಲ, ಏನದು ಡಾಕ್ಟ್ರೆ? ಅದು ಕೋಳಿ ಸಾರ್ ಅಲ್ಲ ಶಿವಣ್ಣ, ಕೊಲೆಸ್ಟ್ರಾಲ್ ಅಂತ. ಅಂದ್ರೆ ನಮ್ಮ ರಕ್ತದಲ್ಲಿ ಹೆಚ್ಚು ಹೆಚ್ಚಾಗಿ ಕೆಟ್ಟ ಕೊಬ್ಬು ಸಂಗ್ರಹ ಆಗುತ್ತೆ ಅಂತ. ನಮ್ ಶಿವಣ್ಣಂಗೆ ಅದಕ್ಕೆ ಮತ್ತೆ ಕೊಬ್ಬು ಸ್ವಲ್ಪ ಜಾಸ್ತಿ ಆದ್ರೆ ಅದರಿಂದ ಏನ್ ತೊಂದರೆ ಆಗುತ್ತೆ ಡಾಕ್ಟ್ರಮ್ಮ? ಇದು ನಮ್ಮ ರಕ್ತನಾಳಗಳನ್ನ ಮುಚ್ಚಿ ಹಾಕಿ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟು ಮಾಡುತ್ತದೆ. ಅಂದ್ರೆ ಚರಂಡಿ ಕಟ್ಕೊಂಡ್ರೆ ನೀರು ಹೊರಿಯೋದು ನಿಲ್ಲುತ್ತಲ್ಲ, ಹಂಗೆ ಇದು ಹೃದಯಘಾತಕ್ಕೆ ಕಾರಣವಾಗ್ತದೆ. ತಕ್ಕ ಒಡೆಯೋಕು ಇದು ಕಾರಣ ಆಗುತ್ತೆ ಅಂತಾರಲ್ಲ ಡಾಕ್ಟ್ರೆ? ಅದು ನಿಜ. ಮೆದುಳಿಗೆ ರಕ್ತ ಸಂಚಾರ ನಿಂತು ಪಾರ್ಶ್ವವಾಯು ಆಗಬಹುದು. ಅಷ್ಟೇ ಅಲ್ಲ, ನಮ್ಮ ನರವ್ಯೂಹವನ್ನೆಲ್ಲ ಅದು ಘಾಸಿಗೊಳಿಸುತ್ತೆ. ರಕ್ತಕ್ಕಿದು ಯಾವ ರೀತಿ ತೊಂದರೆ ಕೊಡುತ್ತೆ ಡಾಕ್ಟ್ರಮ್ಮ? ರಕ್ತ ಅಂದ್ರೆ ಏನ್ ಜಯಮ್ಮ, ನಮ್ಮ ಇಡೀ ಶರೀರದ ವ್ಯವಸ್ಥೆ ಇದರ ಮೇಲೆ ಆಧಾರಿತವಾಗಿದೆ. ಅದಕ್ಕೆ ಮತ್ತೆ ರಕ್ತ ಬಿಸಿಯಾಗೈತೆ ಹಂಗ ಆಡ್ತಾರೆ ಅಂತ ಹೇಳೋದು. ರಕ್ತ ಚೆನ್ನಾಗಿದ್ರೆ ಆರೋಗ್ಯ, ಶಕ್ತಿ ಎಲ್ಲಾ ಚೆನ್ನಾಗಿರುತ್ತೆ. ಬರೀ ಅಷ್ಟೇ ಅಲ್ಲ, ನಮಗೆ ಬೇಕಾದ ಆಮ್ಲಜನಕವನ್ನು ಶರೀರದ ಎಲ್ಲಾ ಕಡೆಗೆ ಸರಿಯಾಗಿ ಪೂರೈಸುವ ಕೆಲಸವನ್ನು ರಕ್ತ ಮಾಡುತ್ತೆ. ತಂಬಾಕು ಬಳಸೋದ್ರಿಂದ ಈ ಕೆಲಸಕ್ಕೂ ಏನಾದ್ರೂ ತೊಂದರೆ ಆಗುತ್ತಾ ಡಾಕ್ಟ್ರಮ್ಮನವ್ರೆ? ಖಂಡಿತ ತೊಂದರೆ ಆಗುತ್ತೆ. ಇದರ ಸರಬರಾಜಿನಲ್ಲಿ ಏರುಪೇರಾಗಿ ಬೇಗ ಆಯಾಸ ಆಗೋದು, ಕೆಲಸಗಳನ್ನ ಮಾಡುವುದಕ್ಕೆ ಸಾಧ್ಯವಾಗದ ಸ್ಥಿತಿ ಬರುತ್ತೆ. ಈ ಅಭ್ಯಾಸದಿಂದ ಕಣ್ಣಿಗೆ ಕೂಡ ಸಮಸ್ಯೆ ಆಗುತ್ತೆ ಅಂತ ಯಾರೋ ಹೇಳ್ತಾ ಇದ್ರು ಡಾಕ್ಟ್ರೆ? ಅವ್ರು ಹೇಳಿದ್ದು ಸತ್ಯ. ಕಣ್ಣಿಗೆ ಇನ್ನಿಲ್ಲದ ತೊಂದರೆಗಳು ಬರ್ತವೆ, ಕಣ್ಣಿನ ದೃಷ್ಟಿ ಬೇಗ ಹಾಳಾಗುತ್ತೆ. ತಂಬಾಕ್ನಲ್ಲಿ ಅದೆಂತದ ಸ್ಟಾರ್ ಅಂತ ಇರುತ್ತಂತಲ್ಲ ಡಾಕ್ಟ್ರಮ್ಮ? ಅದು ಟಾರ್ ಎನ್ನುವ ಕೆಮಿಕಲ್ ಜಯಮ್ಮ. ಇದರಿಂದ ನಮ್ಮ ಹಲ್ಲಿನ ಎನಮಲ್ ಹಾಳಾಗೋಗುತ್ತೆ, ಪ್ರತಿ ಸಲ ತಂಬಾಕು ಉಪಯೋಗಿಸಿದಾಗ ಟಾರ್ ನಮ್ಮ ಹೃದಯಕ್ಕೆ ಸೇರ್ತಾ ಹೋಗುತ್ತೆ. ಕೈಯಲ್ಲಿ ಹಿಂಡಿ ತೆಗೆಯುವಷ್ಟು ಟಾರು ನಮ್ಮ ಹೃದಯದಲ್ಲಿ ತುಂಬೋಗಿರುತ್ತೆ ಅಂತ ನಮ್ಮ ಆಕಾಶವಾಣಿಯಲ್ಲಿ ಬರ್ತಾ ಇತ್ತು. ಇದು ನಮ್ಮ ಹೃದಯಾಘಾತಕ್ಕೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಈ ಅಭ್ಯಾಸದಿಂದ ನಮ್ಮ ಮೂಗು ಕೂಡ ಹಾಳಾಗುತ್ತೆ. ಬರ್ತಾ ಬರ್ತಾ ವಾಸನೆ ಗೊತ್ತಾಗದ ಸ್ಥಿತಿಗೆ ತಲುಪುತ್ತೆ. ಈ ಅಭ್ಯಾಸ ಇದ್ದವರಿಗೆ ಮಕ್ಕಳು ಆಗೋ ಸಾಧ್ಯತೆ ಕಡಿಮೆ ಅಂತದ್ರಲ್ರಿ ಮೇಡಮ್ನವ್ರೆ? ಅದು ಸತ್ಯ. ಅಷ್ಟೇ ಅಲ್ಲ, ಹುಟ್ಟುವ ಮಕ್ಕಳಲ್ಲೂ ಕೂಡ ಅನೇಕ ರೋಗದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪಾಪ, ತಮ್ಮದಲ್ಲ ತಪ್ಪಿಗೆ ಆ ಎಳೆಯ ಜೀವಗಳು ಎಷ್ಟು ಹಿಂಸೆ ಅನುಭವಿಸಬೇಕಲ್ವಾ? ತಂಬಾಕು ಸೇವನೆ ಮಾಡುವವರಿಗೆ ಊಟ ತಿಂಡಿ ಕೂಡ ಸರಿಯಾಗಿ ಸೇರುವುದಿಲ್ಲ, ಅದರ ರುಚಿ ಕೂಡ ಗೊತ್ತಾಗಲ್ಲ. ಅದರಲ್ಲೂ ಗುಟ್ಕಾ ಸೇವನೆ ಮಾಡೋ ಬಾಯಿ ದಿನಾ ದಿನಕ್ಕೂ ಚಿಕ್ಕದಾಗುತ್ತಾ ಹೋಗುತ್ತೆ. ನನಗೆ ಅದಕ್ಕೆ ಆಗಾಗ ಹಂಗಾಗ್ತಾ ಇರೋದು ಅಂತ ಕಾಣುತ್ತೆ. ಆರೋಗ್ಯವಂತನ ಬಾಯಿಗೆ ಮೂರು ಬೆರಳನ್ನು ಒಂದೇ ಸಾರಿ ಸುಲಭವಾಗಿ ಇಡಬಹುದು, ಆದ್ರೆ ಇವರ ಬಾಯಿಗೆ ಇದು ಆಗೋದಿಲ್ಲ. ಕೊನೆಗೆ ಊಟ ಮಾಡೋಕ್ಕೂ ಕೂಡ ಸಾಧ್ಯವಾಗದೆ ಪೈಪ್ ಮುಖಾಂತರ ಜೀವ ಇರೋ ತನಕ ದ್ರವಾಹಾರ ಕೊಡ್ತಾರಂತೆ, ಹೌದಾ ಡಾಕ್ಟ್ರೆ? ಹೌದು ಶಿವಣ್ಣ, ಇಂಥ ಮನುಷ್ಯ ಇದ್ದು ಸತ್ತಂತೆ. ಮನೆಗೂ ಭಾರ, ದೇಶಕ್ಕೂ ಭಾರ. ದಮ್ಮಿನ ಕಾಯಿಲೆ ಬಂದ್ರೆ ಬಲ್ ಕಷ್ಟ ಅಂತಾರೆ. ನಿಜ, ಅದನ್ನ ಅಸ್ತಮಾ ಗೂರು ಅಂತ ಕರೀತಾರೆ. ಶ್ವಾಸಕೋಶ ಹಾಳಾಗಿ ಈ ಸಮಸ್ಯೆ ಉಂಟಾಗುತ್ತೆ. ಜಾಸ್ತಿ ಆದ್ರೆ ಇದು ವಾಸಿ ಮಾಡಲಾಗದ ಹಂತಕ್ಕೆ ತಲುಪಿ ರೋಗಿ ವಿಪರೀತ ತೊಂದರೆ ಪಡಬೇಕಾಗುತ್ತದೆ. ನಾವು ಬೀಡಿ ಸಿಗರೆಟ್ ಸೇದಿದ್ರೆ ನಮ್ಮ ಅಕ್ಕಪಕ್ಕ ಇದ್ದವರಿಗೂ ತೊಂದರೆ ಆಗುತ್ತಾ ಡಾಕ್ಟ್ರೆ? ಖಂಡಿತ ತೊಂದರೆ ಆಗುತ್ತೆ. ಇವರನ್ನು ಸೆಕೆಂಡರಿ ಸ್ಮೋಕರ್ಸ್ ಅಂತ ಕರೀತಾರೆ, ಅಂದ್ರೆ ಪರೋಕ್ಷ ಧೂಮಪಾನಗಳು ಅಂತ. ಯಾರೋ ಮಾಡುವ ತಪ್ಪಿಗೆ ಮತ್ತಾರಿಗೋ ಶಿಕ್ಷೆ. ನಾನಂತೂ ಎಲ್ ಸಿಕ್ಕುತ್ತೋ ಅಲ್ಲೆಲ್ಲ ಗುಟ್ಕ ಉಗಿದು ಪರಿಸರವನ್ನೆಲ್ಲ ಹಾಳ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಅಮ್ಮ. ಯಾರಾದ್ರೂ ಕೇಳಿದ್ರೆ ಈ ಜಾಗ ಏನು ನಿಂದ, ನಿಮ್ಮ ಅಪ್ಪಂದ ಅಂತ ಜಗ್ಳಕ್ಕೆ ಹೋಗ್ಬಿಡ್ತೀನಿ. ನನ್ ಬಗ್ಗೆ ನನಗೆ ನಾಚಿಕೆ ಅನ್ನಿಸ್ತಾ ಐತೆ. ಅದಿನ್ನೇನ್ ಹೇಳೋದು, ಬಸ್ ಸ್ಟ್ಯಾಂಡ್, ಸ್ಕೂಲು, ಕಾಂಪೌಂಡ್, ರಸ್ತೆ, ಕುರ್ಚಿ ಬೆಂಚ್ಗಳು, ಪಾರ್ಕ್, ಕಟ್ಟದ ಗೋಡೆಗಳ ಮೇಲೆಲ್ಲ ಚಿತ್ರಣ ಬಿಡಿಸಿರ್ತಾರೆ. ಕಳ್ಳರು ತಮ್ ಕೈ ಚಳಕ ತೋರಿಸಿದ್ರೆ ಈ ಗುಟ್ಕಾ ಹಾಕೋಣರು ತಮ್ ಬಾಯಿ ಚಳಕ ತೋರಿಸ್ತಾರೆ. ನಮ್ ರೈಲ್ವೆ ಇಲಾಖೆ ರೈಲುಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಈ ಗುಟ್ಕಾ ಕಲೆಯನ್ನ ತೊಳೆದು ಸ್ವಚ್ಛ ಮಾಡೋದಕ್ಕಾಗಿ ಪ್ರತಿ ವರ್ಷ 1200 ಕೋಟಿ ರೂಪಾಯಿ ಖರ್ಚು ಮಾಡುತ್ತಂತೆ. ಅಬ್ಬಬ್ಬಾ, ನೋಡಿದ್ರ ಇಷ್ಟು ಹಣ ಬಳಸ್ಕೊಂಡು ಎಷ್ಟು ಅಭಿವೃದ್ಧಿ ಸಾಧಿಸಬಹುದಾಗಿತ್ತು ಅಲ್ವಾ? ಅದು ಅಲ್ಲದೆ ವಿದೇಶದವರ ಮುಂದೆ ನಮ್ಮ ಈ ಕೊಳಕುತನದಿಂದ ಅವಮಾನ ಬೇರೆ. ಇನ್ನು ಇದಕ್ಕಾಗಿ ಆಸ್ಪತ್ರೆ, ಚಿಕಿತ್ಸೆ, ಔಷಧಿ ಇತ್ಯಾದಿ ವಿಷಯದಲ್ಲಿ ಮಾಡೋ ಖರ್ಚು ಎಷ್ಟು ಲಕ್ಷ ಕೋಟಿಗಳಿರ್ಬೇಕೋ ಏನೋ. ಇದರ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದಕ್ಕೆ ಅಂತಾನೆ ಟ್ಯಾಂತರ ರೂಪಾಯಿಗಳನ್ನ ಸರ್ಕಾರ ಪ್ರತಿ ವರ್ಷನೂ ಕೂಡ ಖರ್ಚು ಮಾಡ್ತಾನೇ ಇದೆ. ಈಗಂತೂ ಚಿಕ್ಕ ವಯಸ್ಸಿನ ಮಕ್ಕಳೆಲ್ಲ ಈ ದುರಭ್ಯಾಸಕ್ಕೆ ಬಲಿಯಾಗ್ತಾ ಇದ್ದಾರೆ. ದುಡಿಯೋ ವಯಸ್ಸಿನಲ್ಲಿ ಇದನ್ನೆಲ್ಲ ಕಲಿತರೆ ಅವರ ಆರೋಗ್ಯ, ಅವ್ರ ಮನೆತನದ ಕತೆ ಏನು ಅಂತೀನಿ. ಹಿಂದೆಲ್ಲ 70-80 ವರ್ಷವಾದವರಿಗೆ ಅಪರೂಪಕ್ಕೆ ಒಬ್ರಿಗೆ ಹೃದಯಾಘಾತಗಳು ಆಗ್ತಾ ಇದ್ವು. ಈಗಂತೂ 10-20 ವರ್ಷ ವಯಸ್ಸಿನ ಮಕ್ಕಳಿಗೆ ಕಾಯಿಲೆ ಬರ್ತಾ ಇದೆ. ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಇಂತಹ ಕೆಟ್ಟ ಅಭ್ಯಾಸಗಳು ಇದ್ದಕ್ಕೆ ಕಾರಣ. ಯುವಕರಲ್ಲಿ ಅಭ್ಯಾಸ ತಂಬಾಕಿನ ಬಳಕೆ ಜಾಸ್ತಿ ಅಂತಾರಲ್ಲ, ನಿಜವಾ ಮೇಡಮ್ನರೆ? ಹೌದು ಜಯಮ್ಮ, 100-40% ಇಂತಹ ಎಳೆ ಯುವಕರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ದುಡಿಯೋ ವಯಸ್ಸಿಗೆ ಇದನ್ನೆಲ್ಲ ಕಲ್ತ್ರೆ ಅವ್ರ ಭವಿಷ್ಯ ಏನಾಗಬಹುದು ಅದನ್ನಾದ್ರೂ ಅವರು ಯೋಚನೆ ಮಾಡ್ಬೇಕಲ್ವಾ? ಈ ವಯಸ್ಸೇ ಅಂತದ್ದಲ್ಲ ಶಿವಣ್ಣ, ನಾನು ನೀನು ಎಲ್ಲ ಇಂತಹ ಅವಿವೇಕದ ಕೆಲಸ ಮಾಡೇ ಇರ್ತೀವಿ. ವಯಸ್ಸಾದ ಮೇಲೆ ವೈರಾಗ್ಯದ ಮಾತಾಡ್ದಂಗೆ ಈಗ ನೀತಿ ಹೇಳ್ತೀವಿ. ಆದ್ರೂ ಮಕ್ಕಳಿದನ್ನ ಕಲಿಯೋದು ಒಳ್ಳೇದಲ್ಲ ಅಂತ ನಾವು ಹೇಳಲೇಬೇಕು, ಅದು ನಮ್ಮ ಜವಾಬ್ದಾರಿ ಅಲ್ವಾ? ಹೌದು, ಇದು ಇಡೀ ಸಮಾಜದ ಜವಾಬ್ದಾರಿ ಜಯಮ್ಮ. ಹೃದಯಾಘಾತ, ಕ್ಯಾನ್ಸರ್, ಸ್ಟ್ರೋಕ್ ಇಂತಹ ಗಂಭೀರವಾದ ಕಾಯಿಲೆಗಳ ಹೆಸರು ಕೇಳಿದ್ರೆ ಇವರಿಗೆ ಇದು ಎಷ್ಟು ಕೆಟ್ಟದ್ದು ಅಂತ ಅರಿವಿಗೆ ಬರಬೇಕು. ಮನೆಯಲ್ಲಿ ಒಬ್ಬರಿಗೆ ಈ ಕಾಯಿಲೆ ಬಂದ್ರೂ ಸಾಕು, ಇಡೀ ಅವ್ರ ಕುಟುಂಬ ಬೀದಿಗೆ ಬಂದು ಬಿದ್ದು ಬಿಡುತ್ತೆ. ಮತ್ತೆ ಚೇತರಿಸಿಕೊಳ್ಳಕ್ಕೆ ಅದೆಷ್ಟು ವರ್ಷಗಳು ಬೇಕೋ ಏನೋ. ಕ್ಯಾನ್ಸರ್ ಬಂದವರ ಮುಖ, ಬೇರೆ ಬೇರೆ ಅಂಗಗಳನ್ನು ನೋಡಿದ್ರೆ ಇದರ ಪರಿಣಾಮ ಎಂಥದ್ದು ಅಂತ ಅರ್ಥ ಆಗುತ್ತೆ. ಇಂಥ ಅಭ್ಯಾಸಗಳಿಗೆ ಬಲಿಯಾಗಿ ಎಷ್ಟೋ ದೇಶಗಳೇ ಹೇಳಕ್ಕೆ ಹೆಸರಿಲ್ದಂಗೆ ನಾಶ ಆಗಿ ಹೋಗಿದವಂತೆ. ಬಾಯಿ ತೆಗೆದು ಊಟ ಮಾಡೋಕ್ಕಾಗಲ್ಲ, ಎದೆ ಒಳಗೆ ಯಾವಾಗ್ಲೂ ಒಂಥರಾ ಹಿಂಸೆ, ಹೊಟ್ಟೆಯಲ್ಲಿ ವಿಚಿತ್ರವಾದ ಕಿರಿಕಿರಿ, ಕೈಕಾಲಲ್ಲಿ ಶಕ್ತಿ ಇಲ್ಲದೆ ಇರೋದು, ಸಂತಾನದ ಶಕ್ತಿನೇ ಉದುಗಿ ಹೋಗೋದು. ಹೇಳ್ತಾ ಹೋದ್ರೆ ಸಮಯ ಸಾಲದು. ನಮ್ ಮನೆದು ಯಾವಾಗ್ಲೂ ಬೈತಾ ಇರೋದು, ಅದೇನ್ ಯಾವಾಗ್ಲೂ ತಂಬಾಕಿನ ಕೆಟ್ಟ ವಸ್ನೆ ಕಣ ಮೂದೇವಿ. ಅದೇನು ಮನುಷ್ಯನೇನು, ನಿಂಗೆ ನಾಚಿಕೆ ಏಸಿಗೆ ಏನಾರು ಐತಾ ಅಂತವ. ಈಗ ನಿಮಗೆ ಇದು ಗೊತ್ತಾಗ್ತಾ ಇದೆ ಅಲ್ವಾ ಶಿವಣ್ಣ? ನಾನು ಕೂಡ ಯಾರತ್ರನಾದ್ರೂ ಮಾತಾಡಕ್ ಹೋದ್ರೆ ಜನ ದೂರ ಸರಿಯರು, ಬಸ್ಸಲ್ಲಿ ಯಾವ್ದಾದ್ರೂ ಕಾರ್ಯಕ್ರಮಗಳಿಗೆ ಹೋದಾಗ ಒಂಥರಾ ನನ್ ನೋಡಿ ಅಸಹ್ಯ ಮಾಡಾರು ಕಣಪ್ಪ. ಅದನ್ನ ಸೇವೆ ಮಾಡೋರ್ಗೆ ಇದ್ರ ಬಗ್ಗೆ ಅರಿವಿರಲ್ಲ, ಆದ್ರೆ ಪಕ್ಕದಲ್ಲಿರೋರ್ಗೆ ಎಂತಹ ಕೊಳಕು ಜನ ಇವರು ಅಂತ ತುಚ್ಛವಾದ ಭಾವನೆ ಮೂಡುತ್ತೆ. ಮನೆಗಳಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಹೊರಗಡೆ ಸ್ನೇಹಿತರು, ಪರಿಚಯಸ್ಥರು, ಜೊತೆಗೆ ಕೆಲಸ ಮಾಡೋರು, ಇವರಿಗೆಲ್ಲ ಎಷ್ಟು ಹೀನವಾದ ಅಭಿಪ್ರಾಯ ಬರುತ್ತೆ ಅಲ್ವಾ ನಮ್ಮ ಮೇಲೆ. ನೀವೇಳೋದು ನಿಜ ಶಿವಣ್ಣ. ಎಷ್ಟೋ ಸಂಸಾರಗಳಲ್ಲಿ ಅನಿವಾರ್ಯವಾಗಿ ತುಂಬಾ ತಾಳ್ಮೆಯಿಂದ ಇದನ್ನೆಲ್ಲ ಸಹಿಸಿಕೊಂಡು ಹೋಗ್ತಾರಲ್ಲ. ನಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಇವತ್ತೇ ಈಗ್ಲೇ ಇದನ್ನ ಬಿಟ್ಟು ಬಿಡ್ಬೇಕು. ಇಷ್ಟು ದಿವಸ ಅದ್ ಹೆಂಗ್ ಬದುಕಿದ್ದೇವೋ ಏನೋ ನಮ್ ಜನ್ಮಕ್ಕಿಷ್ಟ. ಇದ್ರ ಕತೆ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಮಾತಾಡೋಕೆ ಇದೆ. ಯಾವತ್ತಾದ್ರೂ ಮತ್ತೆ ಚರ್ಚೆ ಮಾಡೋಣ. ಖಂಡಿತ ಡಾಕ್ಟ್ರೆ, ನಮ್ಮಂತ ಇನ್ನೂ ಅನೇಕ ಜನರನ್ನ ಕರ್ಕೊಂಡು ಬರ್ತೀವಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಹೇಳೋಣ. ಸದ್ಯಕ್ಕೆ ಈಗ ಅಂದ್ರೆ ಈಗ ಈ ವಲಸ ಅಭ್ಯಾಸನ ಬಿಟ್ಟು ಬಿಡ್ಬೇಕು, ಅದಕ್ಕೆ ಸ್ವಲ್ಪ ಸಹಾಯ ಮಾಡಿ ಸಲಹೆ ಕೊಡಿ ಡಾಕ್ಟ್ರೆ. ಕೆಟ್ಟದನ್ನು ಬಿಟ್ಟು ಒಳ್ಳೆಯವರಾಗ್ತೀವಿ ಅಂದ್ರೆ ಯಾರಾದ್ರೂ ಸಹಾಯ ಮಾಡೇ ಮಾಡ್ತಾರೆ, ಖಂಡಿತ ಮಾಡೋಣ, ಅದು ನಮ್ಮ ಜವಾಬ್ದಾರಿನೂ ಹೌದು. ಬೀಡಿ, ಸಿಗರೇಟು, ಗುಟ್ಕಾ, ಜರ್ದ, ಇನ್ನು ಇಂತಹ ಹತ್ತಾರು ರೂಪದಲ್ಲಿರುವ ತಂಬಾಕು ನಮ್ಮನ್ನು ಕೊಂದು ಹಾಕುತ್ತೆ, ನಮ್ಮ ಮನೆಯವ್ರನ್ನು ಕೂಡ ಅನಾಥರನ್ನಾಗಿ ಮಾಡಿಬಿಡುತ್ತೆ ಡಾಕ್ಟ್ರಮ್ಮ. ಒಂದು ಕ್ಷಣ ಇದ್ರ ಬಗ್ಗೆ ನಾವು ನೀವೆಲ್ಲರೂ ಯೋಚನೆ ಮಾಡೋಣ. ನಮ್ಮ ಕುಟುಂಬದ ಜವಾಬ್ದಾರಿ ನಮ್ದಲ್ವಾ? ಹೆಂಡತಿ ಮಕ್ಕಳನ್ನೆಲ್ಲ ಬೀದಿಗೆ ಬಿಟ್ಟು ಹೋಗ್ತೀರಾ, ನಿಮ್ಮ ಜವಾಬ್ದಾರಿ ನೀವು ಮರೆತು ಕೂತ್ರೆ ನಿಮ್ಮನ್ನ ನಂಬಿದವರ ಗತಿ ಏನು ಅಂತ ನಿಮಗೆ ನೀವೇ ತಿಳ್ಕೊಳ್ಳಿ. ತಿನ್ನಕ್ ಬಾಯಿಲ್ದಂಗೆ, ಉಸಿರಾಟಕ್ಕೆ ಶ್ವಾಸಕೋಶ ಇಲ್ದಂಗೆ ಒದ್ದಾಡ್ತಾ ಸಾಯೋ ಬದಲು ಒಂದು ಒಳ್ಳೆ ಜೀವನ ನಡೆಸೋಕೆ ಎಲ್ರೂ ತೀರ್ಮಾನ ಮಾಡೋಣ. ತಂಬಾಕು ಸೇವನೆಯಿಂದ ಸಾವು ಸಂಭವಿಸುತ್ತದೆ, ಅದಕ್ಕಾಗಿ ತಂಬಾಕು ಸೇವನೆ ತ್ಯಜಿಸೋಣ. ಆರೋಗ್ಯದಿಂದ ಬದುಕೋಣ. ಆರೋಗ್ಯದಿಂದ ಬದುಕೋಣ. ದುಶ್ಚಟದಿಂದ ದೂರ ಇರೋಣ. ಆರೋಗ್ಯದಿಂದ ಜೀವಿಸೋಣ. ಇದುವರೆಗೂ ನೀವು ಸೇವಿಸುವ ತಂಬಾಕು ನಿಮ್ಮ ಮನೆಯವರನ್ನ ಅನಾಥರನ್ನಾಗಿ ಮಾಡುತ್ತದೆ, ಹಿಂದೆ ಈಗಲೇ ಇದನ್ನ ಬಿಟ್ಟು ಬಿಡಿ ಕುರಿತು ಎರಡನೇ ಭಾಗದ ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಈಗ ಪೇಟೆ ಧರಣೆ. ದಾವಣಗೆರೆ ಮಾರುಕಟ್ಟೆ ಧರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,000 ರೂಪಾಯಿಂದ ಗರಿಷ್ಠ 10,000 ರೂಪಾಯಿ, ಅವರೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 8,000 ರೂಪಾಯಿಗಳು, ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 5,000 ರೂಪಾಯಿಗಳು, ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 14,800 ರೂಪಾಯಿಗಳು, ಬೆಳ್ಳುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 3,700 ರೂಪಾಯಿಗಳು, ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,300 ರೂಪಾಯಿಗಳು, ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು, ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 500 ರೂಪಾಯಿಂದ ಗರಿಷ್ಠ 2,400 ರೂಪಾಯಿಗಳು, ಕಿತ್ತಳೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು, ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 1,795 ರೂಪಾಯಿಂದ ಗರಿಷ್ಠ 2,460 ರೂಪಾಯಿಗಳು, ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು, ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು, ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು, ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 3,150 ರೂಪಾಯಿಂದ ಗರಿಷ್ಠ 3,411 ರೂಪಾಯಿಗಳು, ಅಕ್ಕಿ ನುಚ್ಚಕ್ಕಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,500 ರೂಪಾಯಿಗಳು, ಅಕ್ಕಿ ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 4,100 ರೂಪಾಯಿಗಳು, ಗೋಧಿ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,450 ರೂಪಾಯಿಗಳು. ಹಾಗೆ ಹಿರಿಯೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 9,000 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಸಿದ್ದಾಪುರ ಉಡುಪಿ ಜಿಲ್ಲೆ 6 ಸೆಂಟಿಮೀಟರ್, ಆಗುಂಬೆ 6 ಸೆಂಟಿಮೀಟರ್, ಮಂಕಿ 5 ಸೆಂಟಿಮೀಟರ್, ಗೇರ್ಸೊಪ್ಪ 5 ಸೆಂಟಿಮೀಟರ್, ಭಾಗಮಂಡಲ 4 ಸೆಂಟಿಮೀಟರ್, ಶೃಂಗೇರಿ 3 ಸೆಂಟಿಮೀಟರ್, ಜಯಪುರ ಜಿಲ್ಲೆ ಚಿಕ್ಕಮಗಳೂರು 3 ಸೆಂಟಿಮೀಟರ್, ಅಂಕೋಲ 3 ಸೆಂಟಿಮೀಟರ್, ತಾವರಗೆರೆ 2 ಸೆಂಟಿಮೀಟರ್, ಶಕ್ತಿನಗರ ವೀಕ್ಷಣಾಲಯ 2 ಸೆಂಟಿಮೀಟರ್, ಕುಮಟಾ 2 ಸೆಂಟಿಮೀಟರ್, ಕಾರ್ಕಳ 2 ಸೆಂಟಿಮೀಟರ್, ಬಾಳೆಹೊನ್ನೂರು 2 ಸೆಂಟಿಮೀಟರ್, ವೈಎನ್ ಹೊಸಕೋಟೆ ಉಪ್ಪಿನಂಗಡಿ 1 ಸೆಂಟಿಮೀಟರ್, ಉಡುಪಿ 1 ಸೆಂಟಿಮೀಟರ್, ತಿಡಗುಂದಿ ಆಗ್ರೋ 1 ಸೆಂಟಿಮೀಟರ್, ಸುಳ್ಯ ಸೋಮಾರ್ಪೇಟೆ 1 ಸೆಂಟಿಮೀಟರ್, ಸೈದಾಪುರ 1 ಸೆಂಟಿಮೀಟರ್, ಪರಶುರಾಂಪುರ 1 ಸೆಂಟಿಮೀಟರ್, ನಾಯಕನಹಟ್ಟಿ 1 ಸೆಂಟಿಮೀಟರ್, ನಾರಾಯಣಪುರ 1 ಸೆಂಟಿಮೀಟರ್, ನಾಪೋಕ್ಲು 1 ಸೆಂಟಿಮೀಟರ್, ಎನ್ಆರ್ಪುರ 1 ಸೆಂಟಿಮೀಟರ್, ಮುದ್ದೇಬಿಹಾಳ 1 ಸೆಂಟಿಮೀಟರ್, ಮಸ್ಕಿ 1 ಸೆಂಟಿಮೀಟರ್, ಮಂಗಳೂರು ವಿಮಾನ ನಿಲ್ದಾಣ ವೀಕ್ಷಣಾಲಯ 1 ಸೆಂಟಿಮೀಟರ್, ಮಂಗಳೂರು 1 ಸೆಂಟಿಮೀಟರ್, ಲೋಂಡಾ 1 ಸೆಂಟಿಮೀಟರ್, ಕುಷ್ಟಗಿ 1 ಸೆಂಟಿಮೀಟರ್, ಕುಂದಾಪುರ 1 ಸೆಂಟಿಮೀಟರ್, ಕೋಣನೂರು 1 ಸೆಂಟಿಮೀಟರ್, ಕಾರವಾರ ವೀಕ್ಷಣಾಲಯ 1 ಸೆಂಟಿಮೀಟರ್, ಕಮ್ಮರಡಿ 1 ಸೆಂಟಿಮೀಟರ್, ಕಲಾದಗಿ 1 ಸೆಂಟಿಮೀಟರ್, ಕದ್ರಾ 1 ಸೆಂಟಿಮೀಟರ್, ಜೊಯಿಡಾ 1 ಸೆಂಟಿಮೀಟರ್, ಹುಂಚದಕಟ್ಟೆ 1 ಸೆಂಟಿಮೀಟರ್, ಹೊನ್ನಾವರ ವೀಕ್ಷಣಾಲಯ 1 ಸೆಂಟಿಮೀಟರ್, ಹರಪನಹಳ್ಳಿ 1 ಸೆಂಟಿಮೀಟರ್, ಗೋಕರ್ಣ 1 ಸೆಂಟಿಮೀಟರ್, ಧರ್ಮಸ್ಥಳ 1 ಸೆಂಟಿಮೀಟರ್, ಚನ್ನಗಿರಿ 1 ಸೆಂಟಿಮೀಟರ್, ಭದ್ರಾವತಿ 1 ಸೆಂಟಿಮೀಟರ್, ಬೆಂಗಳೂರು ವೀಕ್ಷಣಾಲಯ 1 ಸೆಂಟಿಮೀಟರ್, ಬೆಳ್ತಂಗಡಿ 1 ಸೆಂಟಿಮೀಟರ್, ಬಂಟ್ವಾಳ 1 ಸೆಂಟಿಮೀಟರ್, ಬಂಡೀಪುರ 1 ಸೆಂಟಿಮೀಟರ್, ಬಾದಾಮಿ 1 ಸೆಂಟಿಮೀಟರ್, ಅಜ್ಜಂಪುರ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ದಿನಾಂಕ 7/9/2025 ಹವಾಮಾನ ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 1/9/2025 ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ ಹಲವೆಡೆ ಬಿರುಗಾಳಿಯಿಂದ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 2/9/2025 ಬಳ್ಳಾರಿ ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ ಹಲವೆಡೆ ಬಿರುಗಾಳಿಯಿಂದ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 3/9/2025 ವರದಿ. ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ 1 ಅಥವಾ 2 ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ ಹಲವೆಡೆ ನಿರಂತರ ಗಾಳಿಯೊಂದಿಗೆ 30-40 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 4/9/2025 ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ ಹಲವೆಡೆ ನಿರಂತರ ಗಾಳಿಯೊಂದಿಗೆ 30-40 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 5/9/2025 ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು

ನಾವು ಮಿಶ್ರಣ ಮಾಡಿ ಸಿಂಪರಣೆಯನ್ನ ಮಾಡಿದ್ದೆ. ಅದರಲ್ಲಿ ಸೊ ಈ ಒಂದು ಏನು ಇಂದು ಬ್ಯಾಕ್ಟೀರಿಯಿಂದ ಬರ್ತಕ್ಕಂತಹ ದುಂಡಾಣು ಎಲೆಪಟ್ಟಿ ರೋಗ ಇದೆ. ಸೊ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಇದು ಬಹಳ ಬೇಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರೋದ್ರಿಂದ ಮೊದಲು ನಿಮ್ಮ ತೋಟಗಳಲ್ಲಿ ಒಂದು ಮೂರ್ನಾಲ್ಕು ಗಿಡದಲ್ಲಿ ಕಂಡ ತಕ್ಷಣ ಇದಕ್ಕೆ ನಿರ್ವಹಣಾ ಕ್ರಮಗಳನ್ನು ಮಾಡೋದ್ರಿಂದ ಇದನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ದರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. 9886022203. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳೋಣ ಕೆಲವು ಜನಪದ ಗೀತೆಗಳು. ಹಗಲು ಇರುಳು ಕಣ್ಣೆದೆಯೊಳಗೆ ಇರಿಸಿ ಸಲಹೆದ ತಾಯೆ ನಿನ್ನ ಅನುರಾಗವನ್ನು ಹಗಲು ಇರುಳು ಕಣ್ಣೆದೆಯೊಳಗೆ ಇರಿಸಿ ಸಲಹಿದ ತಾಯೆ ನಿನ್ನ ಅನುರಾಗವನ್ನು ಹೇಗೆ ನಾ ಮರೆಯಲಿ ಹೋ ಹಗಲು ಇರುಳು ಸಲಹಿದ ತಾಯ